ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ 675ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಸೋಮಶೇಖರ್ ಎಸ್ ರೂಳಿ. ನಂತರ ಕೃಷಿ ಹಾಡುಗಳನ್ನು ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ 675ನೇ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, 675ನೇ ಸಂಚಿಕೆ ಬಹಳ ಸಂತೋಷ ಆಗ್ತದ. ಇದನ್ನ ಪ್ರಸ್ತುತ ಮಾಡೋದಕ್ಕೆ ಕೂಡ ಇವತ್ತಿನ ದಿವಸ ನನಗೆ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ತನಕ ಸಾಗಿ ಬಂದಂತಹ ಏನು ದಾರಿ ಅದಲ್ಲ, ಅದನ್ನು ನಾವು ಅವಲೋಕನ ಮಾಡಿದ್ರ, ಅದನ್ನು ನೋಡಿದ್ರ ಬಹಳ ಖುಷಿ ಆಗ್ತದ. ಒಟ್ಟಿನೊಳಗೆ ಎರಡೆರಡು ಸಂತೋಷಗಳು ಅಂತ ಹೇಳಬಹುದು. ಇಷ್ಟು ಸುದೀರ್ಘವಾಗಿ ಈ ಸರಣಿಯನ್ನ ನಾವು ನಡೆಸಿಕೊಂಡು ಬಂದಿವಿ. ಅದಕ್ಕೆ ಮೂಲ ಪ್ರೇರಕರು ಅಂತಂದ್ರೆ ತಾವೆಲ್ಲ. ತಮ್ಮಿಂದಾಗಿ ಈ ಒಂದು ಸರಣಿಯನ್ನ ನಾವು ಇಲ್ಲಿ ತನಕ ನಡೆಸಿಕೊಂಡು ಬರೋದಕ್ಕೆ ಸಾಧ್ಯ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ಸರಣಿಯೊಳಗೆ ನಾವೇನು ಹೇಳ್ತಾ ಇದ್ದೀವಿ, ಏನೇನು ವಿಚಾರಗಳನ್ನ ನಾವು ತಮಗೆ ತಿಳಿಸ್ತಾ ಇದ್ದೀವಿ, ಅದನ್ನ ತಾವು ತಿಳ್ಕೊಂಡು ತಿಳಿಲಿಲ್ಲ ಅಂತಂದ್ರೆ ಕೇಳಿ, ನಮಗೂ ಕೇಳಿದ್ದೀರಿ ಸಾಕಷ್ಟು ಸಲ, ಆಮೇಲೆ ಬೇರೆಯವರಿಗೂ ಕೂಡ ಕೇಳಿ ತಿಳ್ಕೊಂಡು ತಮ್ಮ ದಿನನಿತ್ಯದ ಚಟುವಟಿಕೆ ಇರಬಹುದು ಅಥವಾ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕೃಷಿ ಚಟುವಟಿಕೆಗಳಲ್ಲಿ ಅದನ್ನ ಅಳವಡಿಸಿಕೊಂಡು ನಿಮಗೆ ನೀವೇ ಸಹಾಯ ಮಾಡಿಕೊಂಡಿದ್ದೀರಿ. ಅದಕ್ಕಾಗಿ ನಾವು ತಮಗ ಧನ್ಯವಾದಗಳನ್ನ ಹೇಳಲೇಬೇಕಾಗ್ತದ. ಇಲ್ಲಿ ತನಕ ಬಂದಿದ್ದಕ್ಕೆ ನಮ್ಮ ಜೊತೆಗೆ ತಮಗೆಲ್ಲರಿಗೂ ತುಂಬು ಹೃದಯದಿಂದ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಈ ಸಹಕಾರ ನಮ್ಮ ನಿಮ್ಮ ನಡುವೆ ಹಿಂಗ ಮುಂದುವರಿಲಿ. ಇನ್ನೂ ಹೆಚ್ಚಿನ ನಿಖರವಾದಂತಹ ಒಂದು ಮಾಹಿತಿ ಕೊಡೋದಕ್ಕೆ ನಮಗೂ ಕೂಡ ತಂತ್ರಜ್ಞಾನ ಸವಲತ್ತು ಮಾಡಿಕೊಡ್ಲಿ. ಮುಂದಿನ ದಿನಗಳಲ್ಲಂತೂ ಇನ್ನೂ ಸಾಕಷ್ಟು ಬದಲಾವಣೆಗಳು ಆಗುವಂತವನ್ನ ನಾವು ನೋಡ್ತಾ ಇದ್ದೀವಿ. ತಂತ್ರಜ್ಞಾನ ಬಹಳ ಜಲ್ದಿ ಜಲ್ದಿ ವಿಕಾಸ ಆಗ್ತಾ ಇದೆ, ಅದರ ಅನುಕೂಲಗಳು ನಮಗೂ ಕೂಡ ಆಗ್ತಾ ಇದ್ದಾವೆ. ಮತ್ತೆ ಮುಂದಿನ ದಿನಗಳಲ್ಲಿ ಏನ ಆಗ್ತಾವ ಬದಲಾವಣೆಗಳು, ಆ ಬದಲಾವಣೆಗಳು ನಮಗೆಲ್ಲರಿಗೂ ಒಂದು ಒಳ್ಳೆ ಸೌಲಭ್ಯ ಕಲ್ಪಿಸಿಕೊಡ್ಲಿ. ಅದರ ಜೊತೆಗೆ ಪರಿಸರಕ್ಕೆ ಪೂರಕವಾದಂತಹ ಕ್ರಮಗಳಿಂದ ನಾವು ಕೂಡ ಒಳ್ಳೆ ಕೃಷಿಯನ್ನ ಮಾಡಿ ನಮ್ಮಲ್ಲಿ ಆಗ್ತಾ ಇರುವಂತಹ ಏನು ನುಕ್ಸಾನಗಳದಾವ, ಅಂತಹ ನುಕ್ಸಾನಗಳನ್ನ ಎದುರಿಸುವಂತಹ ಒಂದು ಶಕ್ತಿ ನಮಗ್ ಬರಲಿ ಅಂತ ಹೇಳಿ ಹಾರೈಸ್ತಾ ಇವತ್ತಿನ ಸಂಚಿಕೆಗೆ ಬರೋಣ. ಆತ್ಮೀಯರೇ, ಇವತ್ತಿನ ಸಂಚಿಕೆ ಪ್ರಸ್ತುತ ಮಾಡೋದಕ್ಕೆ ಸಂತೋಷ ಆಗ್ತದೆ ಅಂತ ಹೇಳಿ ನಾನು ಮೊದಲೇ ಹೇಳಿದೆ. ಯಾಕಪ್ಪ ಅಂತಂದ್ರೆ ನಾವು ನಿರೀಕ್ಷೆ ಮಾಡಿದಂತಹದ್ದೇನದ ಅದೇ ನಿರೀಕ್ಷೆ ಮಾಡಿದಂತಹ ವಾತಾವರಣದ ವರ್ತನೆ ಮುಂದಿನ ದಿನಗಳಲ್ಲಿ ಇರಬಹುದು ಅನ್ನೋ ಕಾರಣಕ್ಕಾಗಿ ನಮಗೆ ಸಂತೋಷ ಆಗ್ತಾ ಇದೆ. ಯಾವಾಗ ನಮಗೆ ಮಳೆ ಬೇಕಾಗಿತ್ತು ಆ ಸಮಯದೊಳಗ ಅಂತ ಒಂದು ವಾತಾವರಣ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಸಂತೋಷ ಆಗ್ತಿತ್ತು. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಸುಮಾರಾಗಿ ಒಂದು 15 ದಿನಗಳಿಂದ ಮಳೆ ಮಳೆ ಮಳೆ ಮಳೆ ನೋಡಿ ನಮಗ ಈಗ ಮಳೆ ಯಾಕಾದ್ರೂ ಬರ್ತಾ ಇದೆ ಅನ್ನುವಂತಹ ಒಂದು ಆತಂಕದೊಳಗೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ಬಹುದು. ಯಾವತ್ತು ಹೆಂಗ ಮಳೆ ಹಂಚಿಕೆ ಇರಬೇಕು ಅಂತಂದ್ರೆ ಮಳೆ ಬಿಸಿಲು ಮಳೆ ಬಿಸಿಲು ಈ ತರ ನಮಗ ಆ ಒಂದು ಹೊರಪು ಸಿಕ್ಕು, ಮತ್ತ ಮಳೆಯ ಆಶಯ ಕೂಡ ಸಿಕ್ಕು, ಬೆಳೆಗಳಿಗೆ ಒಂದು ಒಳ್ಳೆಯ ಅನುಕೂಲ ಒದಗಿಸುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡಬಹುದು. ಮಳೆ ಆದ್ಮೇಲೆ ಹೊರಪು ಸಿಗಬೇಕು, ಹೊರಪಾದ್ಮೇಲೆ ಮತ್ತೆ ಬೇಕಾದಂತಹ ಸಮಯದೊಳಗೆ ಮಳೆ ಬರಬೇಕು. ಈ ತರ ಹಂಚಿಕೆ ಇತ್ತು ಅಂತಂದ್ರೆ ಏನು ಅನ್ಸಂಗಿಲ್ಲ, ಮತ್ತೆ ನಮ್ಮ ಬೆಳೆಗಳ ಬದುಕು ಬಹಳ ಚಲೋ ಆಗ್ತದೆ. ಆದ್ರೆ ಈಗ ಪರಿಸ್ಥಿತಿ ಹಂಗಿಲ್ಲ, ಬಂದ್ರ ಮಳೆ ಬಂದೇ ಬರ್ತದ, ಬರಲಿಲ್ಲಪ್ಪ ಅಂತಂದ್ರೆ ಆ ಕಡೆ ಹೋಗ್ಬಿಡ್ತೈತಿ. ಹಿಂಗಾಗಿ ರೈತರಿಗೆ ಯಾವತ್ತೂ ಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ಒಂದು ಸನ್ನಿವೇಶ ಈಗ ನಿರ್ಮಾಣ ಆಗಿರುವಂತಹದ್ದು. ಮತ್ತೆ ಅಂತಹ ಏನು ಸನ್ನಿವೇಶಗಳದಾವ ಅವು ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ರೈತರಿಗೆ ಬಹಳ ಹೋರಾಟ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸನೂ ಅದ ಅಂತ ಹೇಳಿ ಹೇಳ್ಬಹುದು. ಆದ್ರೂ ಕೂಡ ನಾವು ತಮಗ ಮೆಚ್ಚಲೇಬೇಕು, ತಮಗ ಧೈರ್ಯ ಇದೆ, ಆ ಧೈರ್ಯವನ್ನ ತಾವು ಯಾವತ್ತೂ ಕುಂದಿಸಿಕೊಟ್ಟಿಲ್ಲ, ಒಂದು ಸವಾಲ್ ಅಂತ ಹೇಳಿ ತಿಳ್ಕೊಂಡು ತಾವು ಮುನ್ನಡೆದಿದ್ದೀರಿ. ಹಂಗೆ ನಡೀಬೇಕು, ಯಾಕಪ್ಪ ಅಂತಂದ್ರೆ ಈ ವಾತಾವರಣ ಯಾವಾಗ ಏರ್ಪೇರಾಗ್ತದ ಯಾರಿಗೂ ಗೊತ್ತಿಲ್ಲ. ಆದ್ರೆ ಏನದ, ನಮ್ಮಲ್ಲಿ ಈಗ ಸಾಧನಗಳದಾವ, ತಂತ್ರಜ್ಞಾನ ಅದ, ವಿಜ್ಞಾನ ಅದ, ಅದ್ರ ಮೂಲಕ ನಾವು ಹೆಂಗಿರಬಹುದು ಅಂತೇಳಿ ಒಂದು ಅಂದಾಜನ್ನ ನಾವು ಮಾಡ್ಕೊಳ್ಬಹುದು. ಮತ್ತ ನಾವು ನೋಡಲಾಗಿ ಆ ಅಂದಾಜು ಏನದ ಹೆಚ್ಚು ಕಡಿಮೆ ನಮಗೆ ಅನುಕೂಲಕ್ಕೆ ಒದಗುವಂತಹ ಒಂದು ಅಂದಾಜು ಅಂತ ಹೇಳಿ ಹೇಳ್ಬಹುದು. ಅದಕ್ಕ ಯಾವುದೇ ಚಿಂತೆ ಮಾಡದೆ ನಾವು ಮುಂದುವರಿಯೋಣ ಅಂತ ಆತ್ಮೀಯ ಸಂತೋಷ ಅಂತ ಹೇಳಿ ಹೇಳದೆ, ನಮಗ ಯಾವ ವಾತಾವರಣ ಬೇಕಾಗಿತ್ತು ಅಂತ ವಾತಾವರಣನೇ ಈ ವಾರ ಅದ. ತಾವೆಲ್ಲರೂ ನಮಗ ಕರೆ ಮಾಡಿ ಹೇಳದ್ರಿ, ಸರ್ ಮಳೆ ಎಂದ ನಿಂದಿರ್ತದ, ಸಾಕಾಗ್ಯದ, ಬೆಳೆಗಳೆಲ್ಲ ನೀರೊಳಗೆ ನಿಂತಾವ, ಮತ್ತ ಹೊರಪು ಇಲ್ಲ ಅಂತಂದ್ರ ಇದ್ದದ ಬೆಳೆ ಕೂಡ ಹೋಗ್ತದ, ಎಷ್ಟೋ ಕಡೆಗಳಲ್ಲಿ ಬೆಳೆ ಹಾನಿಯಾಗ್ಯದ, ಬೆಳೆಗಳು ನೀರೊಳಗೆ ನಿಂತು ಹೊಲದೊಳಗೆಲ್ಲ ನೀರು ತುಂಬಿಕೊಂಡು ಸಾಕಷ್ಟು ನೀರು ಬಂದು ತೊಂದರೆ ಆಗ್ಯದ, ಕೀಟ ರೋಗಗಳ ಹಾವಳಿ ಕೂಡ ತಾವು ನೋಡ್ತಾ ಇದ್ದೀರಿ. ಇಂಥ ಒಂದು ಸಂದರ್ಭದೊಳಗೆ ಬಿಸಿಲು ಬಿತ್ತು ಅಂತಂದ್ರ ಅದೇ ಪರಮಾನಂದ. ಅಂತ ಒಂದು ವಾತಾವರಣ ಈಗ ಮುಂದಿನ ದಿನಗಳಲ್ಲಿ ಅದ. ಅತ್ಯಂತ ಕಡಿಮೆ ಮಳೆನೇ ಇಲ್ಲ ಅನ್ನುವಂತ ಪ್ರಮಾಣದೊಳಗೆ ನಾವು ಈ ವಾರ ಮಳೆಯನ್ನ ನೋಡಬಹುದು. ಒಂದೊಂದು ಜಿಲ್ಲೆ ಒಳಗೆ 2 ಮಿಲಿಮೀಟರ್ 3 ಮಿಲಿಮೀಟರ್ ಮಳೆ ಆಗುವಂತಹ ಸಾಧ್ಯತೆಗಳು ಅದಾವ. ಆದ್ರ ಅದರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ, ಯಾಕಪ್ಪ ಅಂತಂದ್ರೆ 2 ಮಿಲಿಮೀಟರ್ 3 ಮಿಲಿಮೀಟರ್ 4 ಮಿಲಿಮೀಟರ್ ಇದೇನೋ ಅಂತ ಮಳೆ ಅಲ್ಲ, ಬಹಳ ಅತ್ಯಂತ ಹಗುರವಾದಂತಹ ಒಂದು ಮಳೆ. ಅದಕ್ಕೆ ನಿಮ್ಮ ಚಟುವಟಿಕೆಗಳೇನದಾವ, ಅಂಥ ಕೃಷಿ ಚಟುವಟಿಕೆಗಳಿಗೆ ಈಗ ನಿಮ್ಗ ಬಲ ಬರುವಂತಹ ಒಂದು ಸಮಯ ಅದಂತ ಹೇಳಿ ಹೇಳ್ಬಹುದು. ನೀವೇನು ಚಟುವಟಿಕೆಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಿ, ಅಂಥ ಚಟುವಟಿಕೆಗಳಿಗೆ ಈಗ ಸಮಯದ ಒಳ್ಳೆ ಬಿಸಿಲು ಕೂಡ ನಿಮಗೆ ಸಿಗಬಹುದು. ಮೋಡಗಳು ಇರ್ತಾವ, ಆದ್ರೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಹನಿ ಉದುರಬಹುದು, ಅದ್ರ ಬಗ್ಗೆನೂ ಕೂಡ ತಾವು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿ ಅನಿಸ್ತದ. ಅದಕ್ಕೆ ತಾವೇನು ಕಳೆದ ದಿನಗಳಲ್ಲಿ ಬಹಳಷ್ಟು ಜನ ಇದ್ರ ಬಗ್ಗೆ ಚಿಂತೆ ಮಾಡಿದ್ರಿ, ಮತ್ತೆ ಅದೇ ಮಾತುಗಳನ್ನ ಕೂಡ ತಾವು ಹೇಳಿದ್ದೀರಿ. ಮೊದಲ ನಿಮ್ಮ ಮಾತುಗಳನ್ನ ಕೇಳೋಣ, ಆಮೇಲೆ ನಾವು ಮುಂದುವರಿಯೋಣ. ನಮಸ್ಕಾರ ಸರ್, ನಾನು ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಲ್ಲಿ ಮಲ್ಲಿಕರ ಸ್ವಲ್ಪಟ್ಟೆ ಮಾತಾಡ್ತೇನೆ ಸರ್. ಸರ್, 674 ಸಂಚಿಕೆ ಪ್ರಕಾರ ಈ ವಾರನೂ ಉತ್ತಮ ಮಳೆ ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಬುಧವಾರ ಗುರುವಾರ ಶುಕ್ರವಾರ ಒಂದ ಅಂತ ಹೇಳಿದ್ರಿ ಸರ್. ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಒಂದ ಅಂತ ಹೇಳಿದ್ರಿ ಸರ್. ಬುಧವಾರ 65% ಸರ್, ಗುರುವಾರ 75% ಸರ್, ಶುಕ್ರವಾರ 85% ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ಸರ್ ಬುಧವಾರ ಗುರುವಾರ ಶುಕ್ರವಾರ ಮಳೆ ಬಿದ್ದ ಸರ್. ಶನಿವಾರ ರವಿವಾರ ಸೋಮವಾರ ಮತ್ತು ಮಂಗಳವಾರ 4 ದಿನ 90% ಅಂತ ಹೇಳಿದ್ರಿ ಸರ್. ಸರ್, ಅದೇ ಪ್ರಕಾರ ಸರ್ ಶನಿವಾರ ದಿನ ಸ್ವಲ್ಪ ಸಾಧಾರಣ ಮಳೆ ಬಿದ್ದ ಸರ್. ಹೆಚ್ಚು ಕಡಿಮೆ ಅಂದ್ರೆ ರವಿವಾರ ಸೋಮವಾರ ಇವತ್ತು ಮಂಗಳವಾರ ಸರ್. ಮೋಡ ಕವಿದ ವಾತಾವರಣ, ಬಿಸಿಲಿನ ವಾತಾವರಣ, ಮೋಡ ಮುಸುಕಿದ ವಾತಾವರಣದಲ್ಲಿಂದ ಆದ್ರೆ ಸರ್ ಮಳೆ ಏನಿಲ್ಲ ಸರ್. ನಮ್ಮಲ್ಲಿ 3 ದಿನ ನಮ್ಮಲ್ಲಿ ಮಳೆ ಬಿದ್ದಿಲ್ಲ ಸರ್. ಸುತ್ತಮುತ್ತ ಹಳ್ಳಿದಾಗಿನ ಅಂತ ಮಳೆಯನ್ನು ನಮ್ಮಲ್ಲಿ ಬಿ ಬಿದ್ದಿಲ್ಲ ಸರ್. ಅದೊಟ್ಟು ಮಟ್ಟಿಗೆ ಉದ್ದಲ್ಲ 100-90% ಬೆಳೆ ಹೋಗ್ಯಾವ ಅಂದ್ರೆ ಬಿ ಯಾಕ ಬಿಡಮಿ ಹೊಲದಾಗ ಅಂದ್ ಕಸಿ ಎಲ್ಲ ರೈತರು ಬಿ ಮತ್ತೆ ಕೊಯ್ದು ರಾಶಿ ಮಾಡ್ಲಾತಾರ ಸರ್. ಅರ್ಧ ಬೆಳೆ ಹೊಂಟವ್ರಿ ಸರ್, ಅರ್ಧ ಬಾವಡಿ ಆಗ್ಯವ್ರಿ. ಡೇಲಿ ಹಂಟು ಮತ್ತೆ ಹಂಗೆ ನ್ಯೂಚರ್ ಫಾರ್ಮ್, ಪ್ರಾಮ್ ರೈಸ್, ಮತ್ತೆ ಅಗ್ರಿ ಸೆಂಟರ್ ಲ್ಯಾಪ್, ಲೋಕಲ್ ವೆದರ್ ಅಂಡ್ ಸಿಟಿ ವೆದರ್ ಇವೆಲ್ಲ ಆ್ಯಪ್ ಚೆಕ್ ಮಾಡಿದ್ರೆ ಸರ್ 11 ತಾರೀಕಿನಿಂದ 19 ತಾರೀಕು ತನಕ ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ ಅಂತ ತೋರಿಸ್ಲತ್ತೀನಿ ಸರ್. ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಅಂದ್ರೆ 5-48% ತೋರಿಸ್ಲತ್ತೀನಿ ಸರ್. 11 ತಾರೀಕಿನಿಂದ 19 ತಾರೀಕು ತನಕ ಸರ್. ಈಗ ನೀವು ಹೇಳೋದು 11 ತಾರೀಕಿನಿಂದ 17 ತಾರೀಕು ತನಕ ವೆದರ್ ರಿಪೋರ್ಟ್ ನಿಮ್ಮ ಪ್ರಕಾರ ನಮ್ಗೆ ಗೊತ್ತಾದನ್ಬಿ ಸರ್, 24% ಆದ್ರಿ ಸರ್ ಮಳೆ ಪ್ರಮಾಣ ಸರ್. ಅಂದ್ರೆ ಮಳೆ ಪ್ರಮಾಣ ಬಹಳ ಕಮ್ಮಿ ಆದ್ರಿ ಸರ್. ಈಗ ಅದರ ಪ್ರಕಾರ ನೀವೊಂದು ನಮಗೊಂದು ಶುಭ ಸೂಚನೆ ಕೊಟ್ಟರೆ ಬಂದನು ನಮಗ್ ಬಹಳ ಖುಷಿ ಆಗ್ತದ ಸರ್. ಯಾಕಂದ್ರೆ ಈಗ ಬಹಳಷ್ಟು ಬಹಳ ತೊಗರಿನೂ ಹೊಳತವ್ರಿ, ನೆಟೆ ಹೊಳತವ್ರಿ, ಈಗ ಉದ್ದನ ಕೈ ಸುಟ್ಕೊಂಡಿದಂಗೆ ಅದ್ರಿ, ಅದೇನ್ ಲೆಕ್ಕದಿಲ್ಲ. ಮಳೆ ಬಿದ್ದು ಬಿದ್ದು ನೆಲಗೆ ಹೋಗಿದ್ರಿ ನಾವು. ಈಗ ಭೂಮಿಯನ್ನು ಆರಲ್ ಹೊಂಟವ್ರಿ ಸರ್. ಈಗ ಶುಕ್ರದಿಂದ ಮುಂದಿನ ಶುಕ್ರ ತಕ ಒಂದ್ ವಾರ ಬಿಸಿಲು ಬಿತ್ತಂತ ತಿಳ್ಕೊರಿ ಸರ್. ಬರಣ ಹೆಸರು ರಾಶಿ ಆತವ್ರಿ ಸರ್. ಹುಳ ಆರ್ ತಪ್ಪನು ಕುಂಟಿ ಏನೇನು ಹೊಡ್ಕೊಳಕ್ ಬರ್ತದೆ ಸರ್. ಮುಂದಿನ ಬಿತ್ತನಕಿಗೆ ಹೊಲ ರೆಡಿ ಮಾಡ್ಕೊಳಕ್ ಬರ್ತದೆ ಸರ್. ಇದು ಕಂಟಿನ್ಯೂ ಹಂಗೆ ಮಳೆ ಬಿತ್ತಂತ ಸರ್. ಒಟ್ಟೆ ಹೊಲ ಹೊಡ್ಲಕ್ರೆ ಬರಲ್ರಿ ಸರ್. ಒಟ್ಟೆ ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ ಸರ್. ಆಕಾಶವಾಣಿ ಕೇಳುವ ನನ್ನ ಎಲ್ಲ ರೈತ ಮಿತ್ರರಿಗೂ ಹಾಗೂ ಮೇಘ ಸಂದೇಶ ಕಾರ್ಯಕ್ರಮ ನಡೆಸಿಕೊಡುವ ನಮ್ಮ ರೋಲಿ ಸೋಮಶೇಖರ್ ಸರ್ಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಚಿಕ್ಕಬೂರು ಗ್ರಾಮದಿಂದ ಧರ್ಮಣ್ಣ ಹಂಬಿಗರ್ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ ಸರ್. ಸರ್, ಈ ವಾರ ಪ್ರತಿದಿನನೂ ನಮ್ಮ ಕಡೆ ಮಳೆ ಬಂದಿದೆ ಸರ್. ಸಂಪೂರ್ಣ ಮಳೆ ಆಗಿದೆ ಸರ್. ಸಂಪೂರ್ಣ ವಿಷಯವಾಗಿದೆ, ಪರವಾಗಿಲ್ಲ ಸರ್. ಬಹಳ ಚೆನ್ನಾಗಿ ಆಗಿದೆ ಮಳೆ. 8ನೇ ತಾರೀಕು 9ನೇ ತಾರೀಕು ಎರಡು ದಿವಸ ಮಾತ್ರ ಹೊರಗೆ ಕೊಟ್ಟಿದೆ. ಒಳ್ಳೆ ಮಳೆ ಆಗಿದೆ ಸರ್. ನಮಸ್ಕಾರ ಸರ್. ನಮಸ್ಕಾರಗಳು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅಂಗಡಕಲ್ ಗ್ರಾಮದ ಶೇಖರಪ್ಪ ಬಾಗಲಿ ಅವರು ಮಾತನಾಡುತ್ತೀವಿ. ಅಂತೂ 9ನೇ ತಾರೀಕು ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಳೆ ನಿಂತಿದೆ. 30ನೇ ತಾರೀಕಿನಿಂದ 9ನೇ ತಾರೀಕಿನಿಂದ ಬಿಟ್ಟು ಬಿಡದೆ ಸುರಿದ ಮಳೆಗೆ ಹತ್ತಿಗಳು ಕೆಲವೊಂದು ಕಾಯಿ ಕೊಳೆಗೆ ಮತ್ತು ಫಲಂದು ಫಲಗಳನ್ನು ಎಲ್ಲ ಉದುರುವಿಕೆ ಆಗಿ ಬರೀ ಹೊಲಗಳಂತೆ ನಿಂತಿರುತ್ತೆ. ಹಸಿರು ಚೆನ್ನಾಗಿದೆ, ಆದ್ರೆ ಫಲ ಕಾಯಿ ಇಲ್ಲ. ಆದರೂ ಇನ್ನು ಒಂದು ವಾರನ್ನು ಹೊರಬು ಕೊಟ್ಟರೆ ರೈತರಿಗೆ ಒಳ್ಳೆ ಅನುಕೂಲ ಆಗ್ತದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 30ನೇ ತಾರೀಕಿನಿಂದ 9ನೇ ತಾರೀಕಿನಿಂದ ರಾಯಚೂರು, ಯಾದಗಿರಿ, ಬೀದರ್, ಗುಲ್ಬರ್ಗಾ, ಸೋಲಾಪುರ್ ಅತಿ ಹೆಚ್ಚು ಮಳೆ ಆಗದಂತ ನನ್ನ ಅಭಿಪ್ರಾಯ. ಆದರೂ ಹವಾಮಾನ ಮುನ್ಸೂಚನೆಯನ್ನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮೇ ಜೂನ್ ನಲ್ಲಿ ಕೊಟ್ಟಿದ್ರು. ಜುಲೈನಿಂದ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಭಾರಿ ಮಳೆ ಆಗುವ ಸಂಭವ ಇದೆ. ಜೂನ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಮಳೆ ಅಂದ್ರೆ ಅದರ ಪ್ರಕಾರ ಆಯ್ತು. ಆದ್ರೆ ಅದನ್ನು ನೋಡಿ ನಾವು ಬೆಳೆಗಳ ಕನ್ವರ್ಟ್ ಮಾಡಬೇಕಾಗಿತ್ತು. ಸ್ವಲ್ಪ ನಾವು ಎಚ್ಚರಿಕೆ ಗಳಿಸಬೇಕು. ಯಾವುದೇ ಒಂದು ಮುನ್ನೆಚ್ಚರಿಕೆ ನಿರ್ಲಕ್ಷ್ಯ ವಹಿಸುತ್ತೀವಿ, ಅದನ್ನೇ ನಮ್ಗೆ ರೈತರಿಗೆ ಕಗ್ಗಂಟಾಗಿ ಕಾಡ್ತದ. ರೈತರು ಹವಾಮಾನ ವೈಪರೀತ್ಯದ ಮತ್ತು ಹವಾಮಾನ ಬದಲಾವಣೆ ಮತ್ತು ಹವಾಮಾನ ಸೂಚನೆ ಕೊಡುವುದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಹೊಲದಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ ಎಂದು ನನ್ನ ಸ್ವಂತ ಅಭಿಪ್ರಾಯ. ಕೆಲವರ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರವನ್ನು ಹೇಳಿದ್ರು. ನನ್ನ ಎರಡು ಮಾತುಗಳನ್ನು ಮುಗಿಸಿರ್ತೇನೆ. ಸರ್ ನಮಸ್ಕಾರ. ನಾವು ಸಿಂಧಗಿಡ್ಡಿ ಗ್ರಾಮದಿಂದ ಮಾತಾಡ್ತಾ ಇದ್ದೆ ಸರ್. ಅರ್ಧ ಗಂಟೆಯನ್ನು ಭರ್ಜರಿ ಮಳೆ ಬೀಳ್ತಾ ಇದ್ದಾರೆ ಸರ್. ಭಾರಿ ಮಳೆ ಬೀಳ್ತದೆ ಸರ್. ಅದು 4 ದಿನ ಬಂದ ಮಳೆ ಅರ್ಧ ಗಂಟೆದಾಗ ಕವರ್ ಆಗಿದೆ ಸರ್. ಅಷ್ಟು ಮಳೆ ಬೀಳ್ತದೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಾವು ಹಿಂಡಿ ತಾಲೂಕು ರೇವಣ ಸರ್ ಚಿದಾನಂದ ಬೆಂಗಳೂರು ಮಾತಾಡ್ತಾ ಇದ್ದೀನಿ ಸರ್. ನಮ್ಮ ಸರ್ ಶನಿವಾರ ದಿನ ಒಳ್ಳೆ ಮಳೆ ಇದೆ ಸರ. ಆದ್ರೆ ಸರ್ ಈ ವಾರ ಒಂದಿಟ್ಟು ಮಳೆ ಬಿಡು ಕೊಟ್ಟರೆ ಅನುಕೂಲ ಆಗ್ತದೆ ಸರ್. ಸೋಮಶೇಖರ್ ರೂಢಿ ಸರ್ ಅವರಿಗೆ ನಮಸ್ಕಾರಗಳು. ಜೊತೆಗೆ ಆತ್ಮೀಯ ಎಲ್ಲಾ ಕೇಳುವ ಮಿತ್ರರಿಗೂ ಕೂಡ ನಮಸ್ಕಾರ. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡು ಶ್ರೀನಿವಾಸ ಅಡಗಿ, ತಾಲೂಕ ಜಿಲ್ಲಾ ಕಲಬುರಗಿ. ತಾರೀಕು 7/9/2024 ಶನಿವಾರ ನಂಬಲ್ಲಿ ರಾತ್ರಿ ಒಂದು ಮಳೆ ಬಂತು ಅಂತಕ್ಕಂಥದ್ದು ಸರ್. 8:10 ಪ್ರಾರಂಭ ಆಗಿದ್ದ ಮಳೆ 9:40 ಕೂಡ ಒಂದೇ ಸಮನಾದ ಒಂದು ಮಳೆ ಇತ್ತು. ಅದು ಎಷ್ಟು ರಭಸವಾಗಿ ಇತ್ತು ಅಂತ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ 12/16 ಒಂದು ಛತ್ ಇದೆ ಸರ್. ಆ ಛತ್ತಿನ ಮೇಲಿಂದ ಮೋಟರ್ ಹಚ್ಚಿ ನೀರು ಯಾವ ರೀತಿ ಒಳಗೆ ಬರ್ತದ ಆ ರೀತಿ ಒಳಗೆ ನೀರು ಬರ್ತಾ ಇರ್ತಕ್ಕಂಥದ್ದು ಅನುಭವ ನನಗಾಯ್ತು. ಹೀಗಾಗಿ ನಾನು ಬೆಳಿಗ್ಗೆ ಹೊಲದಾಗ ಬಂದು ನೋಡಿದಾಗ ಎಲ್ಲಿ ಬಂತಲ್ಲಿ ನೀರು ಹರಿದ ಇರತಕ್ಕಂಥ ದೃಶ್ಯ ಕಂಡು ಬಂತು. ಗಟ್ಟು ಬಂದರಿಗಳೆಲ್ಲವೂ ತುಂಬಿಕೊಂಡು ಬಹಳ ನೀರು ಹರಿದಾಡಿರ್ತಕ್ಕಂಥದ್ದು ಸರಿಸುಮಾರು 2-3 ವರ್ಷಗಳಿಂದ ಈ ರೀತಿ ಒಂದು ಮಳೆ ನಮ್ಮಲ್ಲಿ ಆಗಿತ್ತಿಲ್ಲ. ಇಂತ ಒಂದು ಜೋರಾದ ಮಳೆ ಬಂತು. ಆದ್ರೂ ಇಲ್ಲಿಯೂ ಕೂಡ ನಾವು ಒಂದು ಪಾಠ ಕಲಿಯಲೇಬೇಕಾದ ಅಂತಕ್ಕಂಥ ಒಂದು ನನಗೆ ಅನುಭವ ಆಗಿರ್ತಕ್ಕಂಥದ್ದು. ಇಂತಹ ಮಳೆಗಳು ನಮಗೆ 1 ತಾಸು 2 ತಾಸಿಂದಲೇ 3-4 ತಾಸುಗಳು ಬಂದು ಅಂದ್ರೆ ಮೇಲ್ಮೈ ಏನು ಮಣ್ಣಿದೆ ಸರ್ ಇವೆಲ್ಲವೂ ರಭಸ ಮಳೆಗೆ ಕೊಚ್ಚಿಕೊಂಡು ಹೋದಾಗ ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯ ಸತ್ವ ಇರಲಾರದ ಒಂದು ಪರಿಸ್ಥಿತಿಗೆ ರೈತರು ಬರ್ತಾರೆ ಅಂತಕ್ಕಂಥದ್ದು. ನಮ್ಮ ಒಂದು ಜಮೀನಿನ ಆಕಾರ ನೋಡಿಕೊಂಡು ನಮ್ಮ ಜಮೀನಿನ ಪರಿಸ್ಥಿತಿ ನೋಡಿಕೊಂಡು ನಾವು ಪ್ರತಿಯೊಬ್ಬರು ಗಟ್ಟು ಹಾಕ್ಲೇಬೇಕಾದ ಒಂದು ಪಾಠ ನಿನ್ನೆ ಮಳೆ ನಮಗೆ ಹೇಳ್ತು ಅಂತಕ್ಕಂಥದ್ದು ಸರ್. ಒಟ್ಟಾರೆ ಮಾಹಿತಿ ತುಂಬಾ ಉತ್ತಮವಾಗಿರ್ತದೆ ಸರ್. ಧನ್ಯವಾದಗಳು. ಮಳೆ ಹೋಗಿ ಹಾಳು ಮಾಡ್ಲತ್ತದ ಸರ್. ಕೆಲವೊಂದ್ ಕಡೆ ಮಳೆ ಬಂದ್ ಹಾಳು ಮಾಡ್ಲತ್ತದ ಸರ್. ಹಿಂಗಾಗಿ ರೈತರಿಗೆ ಎಲ್ಲ ಸಂಕಷ್ಟದಾಗದಾರ ಸರ್. ಮಳೆ ಆಗಲ್ಲಿ ಆಗತ್ತದ ಸರ್, ಆಗದಲ್ಲಿ ಮಳೆ ನೀಲ್ ಸರ್. ಹಿಂಗಾಗಿ ಎಲ್ಲಾ ರೈತರಿಗೆ ಬಹಳ ಕಷ್ಟ ಸರ್. ಸದ್ಯ ಉದ್ದಿನ ರಾಶಿ, ಸಜ್ಜಿ ರಾಶಿ, ಸೋಯಾ ರಾಶಿ ನಡೆದವ್ರಿ ಸರ್. ಸದ್ದೊಂದ 15-20 ದಿನ ಬಿಟ್ಟರೆ ಗುಣ ಸರ್. 9ನೇ ತಾರೀಕು ಸರ್ ತುಂತುರು ಮಳೆ ನಡೆದ ಸರ್. ದಪ್ಪರಿ ಏನ್ ಹುಟ್ಟಿ ಸರ್, ಬಟ್ ಮಾಡ್ ಆಗಿ ಮಳಿ ಸುರ್ಲಿಕತ್ತ ಸರ್. ಬರೀ ಎಲ್ಲಾ ರೈತರಿಗೆ ಇವತ್ತ ಸೋಮಶೇಖರ್ ಉಳಿಯವರಿಗೆ ನಮಸ್ಕಾರಗಳು ಸರ್. ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕ ನಂದ್ರಿಯಲ್ಲಿ ಸರ್ ಮುಂಜಾನೆ 11:55 ಮಳೆ ಚಲವೆ ಸರ್. ಏನಿದೆ ಚಂಡಮಾರುತ ಏನು ವಾಯುಭಾರತ ಕುಸಿತೋ ಮುಂಜಾನೆ ಚಲವೆ ಸರ್. ಮಳೆ ಮತ್ತೆ ನಮಗೆ ಸ್ಟಾಕ್ ಮಟ್ಟ ಆಗಿದೆ ಸರ್. ಮಳೆ ನಮಗೆ ಕಡಿಮೆ ಆದ್ರೆ ಗುಣ ಆದ್ರೆ ಸರ್ ಅವರೆಲ್ಲ ನಟಿ ರೋಗ ಬಂದು ಹೊಂಟವ್ರಿ ಸರ್. ಇವತ್ ಮುಂಜಾನೆ ಚಲವೆ ಸರ್ ಮಳೆ ಕಂಟಿನ್ಯೂ ಚಲವೆ ಸರ್. ಸಣ್ಣ ಮಳೆ ಆದ್ರಿ ಸರ್ ಓಟಿಲ್ಲ ಬರೀ ಹಸಿ ಮಳೆ ನಡೆದ್ರಿ ಸರ್. ಎಲ್ಲಾ ಕಡೆ ಮುಸುಕಾಕಿದ್ರಿ ಮಳೆ ನಡೆದ ನೋಡ್ರಿ ಸರ್ ಇದು. ಹಿಂಗಾಗಿ ಒಟ್ಟ ಮುನ್ಸೂಚನೆ ತಿಳಿಸ್ಬೇಕು ಸರ್ ಏನಂಬುದು ಇದು. ಸ್ಪಂದನೆ ಮಾಡಿದಂತಹ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ನಾವು ಮುಂದುವರಿತಾ ಇದ್ದೀವಿ. ಆತ್ಮೀಯರೇ, ಈ ವಾತಾವರಣದ ಏರುಪೇರುಗಳು ಒಂದು ದೊಡ್ಡ ಸವಾಲು ಅಂತ ಹೇಳಬಹುದು. ಅದರ ಜೊತೆಗೆ ನಾವು ನಿತ್ಯನೂ ಹೋರಾಡುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಅದು ತಮಗೆ ಬಹಳ ಹೆಜ್ಜೆ ಹೆಜ್ಜೆಗೂ ಅನುಭವ ಆಗ್ತಾ ಇರುವಂತಹ ಒಂದು ಸತ್ಯ ಅಂತ ಹೇಳಿ ಹೇಳ್ಬೋದು. ಯಾಕಂತಂದ್ರೆ ಯಾವ ವಾತಾವರಣ ಬೇಕು ಅದನ್ನ ತಾವು ಕಾಯ್ತಾ ಇರ್ತೀರಿ. ಹೊಲದೊಳಗೆ ಸಾಕಷ್ಟು ಕೆಲಸಗಳಿರ್ತಾವ. ಅಂತಹ ಸಂದರ್ಭದೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಅಲ್ಲಿದಲ್ಲೇ ತಾವು ಪರಿಹಾರ ಕಂಡುಕೊಳ್ಳುವಂತಹ ಒಂದು ಕೆಲಸ ಮಾಡಬೇಕಾಗ್ತದೆ. ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ತಟ್ಟನೆ ಹೊಳೆಯುವುದಿಲ್ಲ. ಅಂತಹ ಸಂದರ್ಭದೊಳಗೂ ಸಹಿತ ತಾವು ಎದೆಗುಂದದೆ ಏನು ಕೆಲಸ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇರ್ತದ. ಅದಕ್ಕೆ ನಮ್ಮ ವಾತಾವರಣ ಕೂಡ ಸಾಥ್ ಕೊಡಬೇಕಾಗ್ತದ. ಅದಕ್ಕೆ ನಮ್ಮ ತಜ್ಞರು ಹೇಳೋದೇನಪ್ಪಾ ಅಂತಂದ್ರೆ ನಾವು ಆಧುನಿಕ ಶೈಲಿಗೆ ಒಗ್ಗಿ ಹೋಗಿವಿ. ಹಿಂಗಾಗಿ ನಮ್ಮ ಸುತ್ತಮುತ್ತಲ ಇರುವಂತಹ ಗಿಡಮರಗಳನ್ನ ಅರಣ್ಯಗಳನ್ನ ನಾಶ ಮಾಡಿ ಇವತ್ತು ಸೌಲಭ್ಯಗಳನ್ನ ಸೃಷ್ಟಿ ಮಾಡಿವಿ. ಅದರಿಂದಾಗಿ ವಾತಾವರಣ ಈ ರೀತಿ ನಮ್ಮ ಮೇಲೆ ಮುನಿದದ, ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡದ. ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ತಾಪಮಾನ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಗಿಡಗಳು ಇಲ್ಲ. ಈ ವಿಷಯದ ಮೇಲೆ ನಾವು ವಿಚಾರ ಮಾಡಬೇಕು. ಇದನ್ನ ನಾವು ಮಾಡ್ಕೋತ ಬಂದಿವಿ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ನಾನು ತಮಗ ಒಬ್ಬ IFS ಅಧಿಕಾರಿಯ ಮಾತುಗಳನ್ನು ಕೇಳಿಸ್ತಾ ಇದ್ದೇನೆ. ಅವರು ಗಿಡಮರಗಳ ಬಗ್ಗೆ, ಅರಣ್ಯಗಳ ಬಗ್ಗೆ ಬಹಳ ಸುಂದರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಕಳೆದ September 5 ನಾವು ರಾಷ್ಟ್ರೀಯ ಶಿಕ್ಷಕ ದಿನವನ್ನ ಆಚರಣೆ ಮಾಡಿದ್ವಿ. ಆ ಸಂದರ್ಭದೊಳಗೆ ಅವರು ಮಾತಾಡಿದ್ದು ನಮ್ಮ ಕೇಂದ್ರದಿಂದ ಕೂಡ ಪ್ರಸಾರ ಆಯಿತು, ರಾಜ್ಯ ಮಟ್ಟದೊಳಗೂ ಕೂಡ ಪ್ರಸಾರ ಆಯಿತು. ಅನೇಕರು ತಾವು ಈ ಸಂದರ್ಶನದ ಬಗ್ಗೆ ಕೇಳಿರ್ಲಿಕ್ಕಿಲ್ಲ. ಅದಕ್ಕಾಗಿ ತಮಗ ಈ ಒಂದು ಸಂದರ್ಶನ ಏನದ, ಅವ್ರ ಮಾತುಗಳೇನದವ ಬಹಳ ಮುಖ್ಯ ಅನ್ನುವಂತಹ ವಿಚಾರಕ್ಕಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಅದನ್ನ ಮರುಪ್ರಸಾರ ಮಾಡಿ ತಮಗ ಇದನ್ನು ಕೇಳಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಶಿಕ್ಷಕ ದಿನಾಚರಣೆ ಅಂತಂದ್ರೆ ಅವತ್ತು ನಾವು ನಮ್ಮ ಗುರುವನ್ನು ನಮಿಸುವಂತಹ ಒಂದು ದಿವಸ, ಗುರುಸ್ತುತಿ ಮಾಡುವಂತಹ ಒಂದು ದಿವಸ. ನಮ್ಮ ಜೀವನದೊಳಗೆ ಗುರುಗಳ ಪಾತ್ರ ಏನದ ಅದನ್ನ ಮನಗಂಡು ಅದನ್ನು ವ್ಯಕ್ತ ಮಾಡುವಂತಹ ಒಂದು ದಿವಸ. ಅದಕ್ಕೆ ಅಕ್ಷರ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಾದರೂ ನಮ್ಮ ಜೀವನದೊಳಗೆ ಅಕ್ಷರ ಕಲಿಸಬಹುದು, ನುಡಿಗಳನ್ನು ಕಲಿಸಬಹುದು, ಮಾತುಗಳನ್ನು ಹೇಳಬಹುದು, ದಾರಿಯನ್ನು ತೋರಬಹುದು. ಇಲ್ಲಿ ನಮ್ಮ IFS ಅಧಿಕಾರಿಯಾಗಿರುವಂತಹ ಡಾಕ್ಟರ್ KN ಬಸವರಾಜ್ ಅವರು ಹೇಳ್ತಾ ಇದ್ದಾರೆ, ಗಿಡಮರಗಳು ಸಹಿತ ನಮಗ ಗುರು ಆಗಬಹುದು, ಅರಣ್ಯಗಳು ಸಹಿತ ನಮಗ ಗುರು ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಹೆಂಗ ಅರಣ್ಯಗಳು ನಮಗ ಗುರು ಆಗಬಹುದು, ಅರಣ್ಯಗಳಿಂದ ನಾವು ಏನು ಕಲಿಬಹುದು ಅನ್ನುವಂತಹ ಮಾತುಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಡಾಕ್ಟರ್ ಬಸವರಾಜ್ KN ಅವರ ಮೂಲಕ ಕೇಳೋಣ. ನಾವೆಲ್ಲರೂ ಸಾಧಾರಣವಾಗಿ ಒಂದು ಪದ್ಯವನ್ನ ಕೇಳಿರ್ತೀವಿ ತರಗತಿ ಸ್ಕೂಲ್ಗಳಲ್ಲಿ ಹೋದವಾಗ. ಮನೆಯ ಮೊದಲ ಪಾಠ ಶಾಲೆ ಜನನಿ ತಾಯಿ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ನಾವು ಧನ್ಯರು. ಮನೆ ಅಂತ ಅನ್ನೋದಾದ್ರೆ ಇದು ಬರೀ ನಾವಿರ್ತಕ್ಕಂತ 4 ಗೋಡೆ ಅಂತ ಅಲ್ಲ, ಪ್ರಕೃತಿನೇ ನಮ್ಮ ಮನೆ. ಅಂದ್ರೆ ಇಡೀ ಸಮಸ್ತ ಜೀವಿಗಳಿಗೂ ಇರುವಂತಹ 9 ಗ್ರಹಗಳಲ್ಲಿ ಭೂಮಿಯಲ್ಲಿ ಮಾತ್ರ ಜೀವಿಗಳಿರ್ಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈ ಭೂಮಿನೇ ಒಂದು ಮನೆ ನಮ್ಮೆಲ್ಲ ಜೀವಿಗಳಿಗೂ ಅಂತ ಅನ್ಕೊಳ್ಳೋದಾದ್ರೆ ಈ ಭೂಮಿಯೇ ಅಥವಾ ನಮ್ಮ ಸುತ್ತಲಿನ ಪರಿಸರ ಪ್ರಕೃತಿಯಿಂದ ನಾವು ನಿರಂತರವಾಗಿ ಒಂದು ಪಾಠವನ್ನು ಕಲಿತಾ ಇರ್ತೇವೆ. ಅದು ಕೂಡ ಒಂದು ಶಿಕ್ಷಕನ ಪಾತ್ರವನ್ನು ನಿರ್ವಹಿಸ್ತಾ ಇರ್ತದೆ ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ. ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ಕಲಿತಾನೆ ಇರ್ತದೆ. ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಒಂದು ಮಾತು ಬರುತ್ತೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದೂ ಯಕಶ್ಚಿತವಲ್ಲ, ಇಲ್ಲಿ ಯಾವುದೂ ಅಲ್ಲ ವ್ಯರ್ಥ, ಎಲ್ಲಕ್ಕೂ ಇದೆ ಅರ್ಥ, ನೀರೆಲ್ಲವೂ ಹೂ ತೀರ್ಥ. ಅಂದ್ರೆ ಪ್ರಕೃತಿಯಲ್ಲಿ 84 ಲಕ್ಷ ಜೀವಿಗಳು ಇದ್ದಾವೆ ಅಂತ ನಾವು ಹೇಳ್ತೇವೆ ಪೌರಾಣಿಕವಾಗಿ ಹೇಳೋದಾದ್ರೆ. ಅವು ಎಲ್ಲ ಜೀವಿಗಳು ಒಂದು ಕಲ್ಲು ಮಣ್ಣು ಬೆಟ್ಟ ಕಾಡು ಇರುವೆ ಗೆದ್ದಲುಗಳು ರಣಹದ್ದು ಹುಲಿ ಆನೆ ಪ್ರತಿಯೊಂದು ಜೀವಿಯು ಕೂಡ ತನ್ನದೇ ಆದ ಪಾತ್ರವನ್ನ ನಿರ್ವಹಿಸ್ತಾ ಒಂದು ಪರಿಸರ ವ್ಯವಸ್ಥೆಯನ್ನ ಸಮತೋಲನದಲ್ಲಿಡ್ತದೆ. ಸಮತೋಲನದ ಜೊತೆ ಜೊತೆಯಲ್ಲಿ ಅವೆಲ್ಲವೂ ಕೂಡ ಒಂದು ಸಹಬಾಳ್ವೆಯನ್ನ ಬಾಳ್ತವೆ. ಅಂದ್ರೆ ಒಂದನ್ನ ಅಳಿದು ಇನ್ಯಾವುದು ಉಳಿಯಲ್ಲ, ಆ ಒಂದು ಪಾಠವನ್ನು ಅವು ನಿರಂತರವಾಗಿ ನಮ್ಗೆ ಕೊಡ್ತಾ ಇರ್ತವೆ. ತಾನು ಉಳಿಯುತ್ತೆ, ಬೇರೆಯದನ್ನು ಕೂಡ ಉಳಿಲಿಕ್ಕೆ ಬಿಡ್ತದೆ. ಆ ತರದ ಒಂದು ಸಹಬಾಳ್ವೆ ಪಾಠ ನಮಗೆ ಪ್ರಕೃತಿಯಿಂದ ದೃಗ್ಗೋಚರವಾಗತ್ತೆ ನಮ್ಗೆ ದಿನನಿತ್ಯದ ಜೀವನದ. ಪೌರಾಣಿಕವಾಗಿ ನಾವು ಹೇಳೋದಾದ್ರೆ ನಮ್ಮ ಚತುರ ಆಶ್ರಮಗಳು ಅಂತ ಹೇಳ್ತೇವೆ, ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಅಂದ್ರೆ ನಮ್ಮ ವಯೋಮಾನಕ್ಕೆ ಅನುಗುಣವಾಗಿ ನಮ್ಮ ಜೀವಿತ ಅವಧಿಯನ್ನ ನಾವು ನಾಲ್ಕು ಆಶ್ರಮಗಳಾಗಿ ಪೌರಾಣಿಕವಾಗಿ ನಾವು ಹೇಳ್ತೇವೆ. ಬ್ರಹ್ಮಚರ್ಯ ಅಂದ್ರೆ ನಾವು ಸಾಧನೆಯ ಹಾದಿಯಲ್ಲಿ ಇರುವಾಗ, ಅಂದ್ರೆ ನಮ್ಮ ಒಂದು ಸ್ವಂತ ಬಲದ ಮೇಲೆ ನಿಲ್ಲೋವರೆಗೂ ಕೂಡ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಅದಾದ ನಂತರ ಗೃಹಸ್ಥಾಶ್ರಮ ಅಂದ್ರೆ ಪ್ರಕೃತಿ ಏನನ್ನ ನಿರೀಕ್ಷೆ ಮಾಡುತ್ತೆ, ಪ್ರೊಕ್ರಿಯೇಷನ್ ಅಂದ್ರೆ ಮುಂದಿನ ಪೀಳಿಗೆಯನ್ನು ಆಗ್ತಕ್ಕಂಥದ್ದು, ಅದು ಗೃಹಸ್ಥಾಶ್ರಮ ನಿರ್ವಹಿಸ್ತಕ್ಕಂಥದ್ದು. ಅದಾದ ನಂತರ ಎಲ್ಲವನ್ನೂ ಪರಿತ್ಯಾಗ ಮಾಡಿ ವಾನಪ್ರಸ್ಥಾಶ್ರಮ ಅಂದ್ರೆ ಕಾಡಿಗೆ ತೆರಳಬೇಕು ಅಂತ, ನಾವು ಕಾಡಿನಿಂದ ಬಂದವರು ಕಾಡಿಗೆ ಹೋಗ್ತಕ್ಕಂಥ ಮರಳಿ ಕಾಡಿಗೆ ಹೋಗ್ತಕ್ಕಂಥದ್ದು. ಅದಾದ ನಂತರ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಆ ರೀತಿಯ ಒಂದು ಪಾಠವನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಿದ್ವಿ, ನಮ್ಮ ಜೀವನ ಶೈಲಿಯಲ್ಲೇ ಬಂದ್ಬಿಟ್ಟಿದೆ. ಸೊ ಅದು ಕೂಡ ನಾವು ಪ್ರಕೃತಿಯಿಂದ ಕಲಿತಿರ್ತಕ್ಕಂಥ ಪಾಠನೇ. ಅದೇ ರೀತಿಯಾಗಿ ಕಾಡು ಮತ್ತೆ ಮನುಷ್ಯನ ಸಂಬಂಧ ಅಂತ ಹೇಳೋದಾದ್ರೆ, ಉಸಿರಾಟದ ಒಂದು ಪ್ರಕ್ರಿಯೆಯನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದ್ರೆ, ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೇವೆ. ಆ ಇಂಗಾಲದ ಡೈಆಕ್ಸೈಡ್ ಅನ್ನ ಮರಗಳು ತೆಗೆದುಕೊಂಡು, ಅಂದ್ರೆ ಹಸಿರು ವರ್ಣವನ್ನು ಹೊಂದಿರತಕ್ಕಂಥ ಎಲ್ಲಾ ಸಸ್ಯಗಳು ಮರಗಳು ತೆಗೆದುಕೊಂಡು ನಮಗೆ ಬೇಕಾದಂತಹ ಆಮ್ಲಜನಕವನ್ನು ಬಿಡ್ತವೆ. ಆ ರೀತಿಯಾಗಿ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಸೊ ನಮ್ಮ ಶ್ವಾಸಕೋಶಗಳನ್ನ ನೀವು ಚಿತ್ರಗಳನ್ನ ನೋಡಿದ್ರೆ ಅದು ಕೂಡ ಒಂದು ಮರದ ರೀತಿಯಲ್ಲೇ ಕಾಣುತ್ತೆ. ನಮ್ಮ ಒಳಗಡೆ ಒಂದು ಮರ ಇದೆ, ಹಾಗೇನೆ ನಮಗೆ ಬೇಕಾದಂತ ಗಾಳಿಯನ್ನು ಕೊಡ್ತಕ್ಕಂಥ ಶ್ವಾಸಕೋಶ ಮರದಲ್ಲಿದೆ. ಹಾಗಾಗಿ ನಾವು ಒಂದು ಸಂಬಂಧವನ್ನ ನಮಗೆ ಗೊತ್ತಿಲ್ಲದೇನೆ ಪ್ರಾಕೃತಿಕವಾಗಿ ಮರಗಳೊಟ್ಟಿಗೆ ಹೊಂದಿದ್ದೇವೆ, ಅವಿನಾಭಾವ ಸಂಬಂಧ ಇದ್ದೇವೆ. ಅಂದ್ರೆ ನಮ್ಮ ಉಳಿವಿಕೆಗಾಗಿ ಅವು ಬೇಕು, ನಾವು ಇಲ್ಲದೇ ಇದ್ರೂ ಅವು ಬದುಕೊಳ್ತವೆ, ಆದ್ರೆ ನಮಗೆ ಅದರ ಅವಶ್ಯಕತೆ ಇದೆ. ಇದನ್ನ ನಾವು ಇತ್ತೀಚೆಗೆ ನಾವು ಏನು ಕೋವಿಡ್ ಪ್ರಕರಣಗಳು ಜಾಸ್ತಿ ಆದಾಗ ಆಮ್ಲಜನಕದ ಕೊರತೆ ಉಂಟಾಯ್ತು, ಅವಾಗ ನಾವು ಸಿಲಿಂಡರ್ ಅಲ್ಲಿ ತುಂಬಿಸಿ ಎಷ್ಟು ಕೊರತೆ ಉಂಟಾಗ್ತಾ ಇತ್ತು ಅದನ್ನ ನಾವು ನೋಡಿದ್ದೇವೆ. ಅದನ್ನ ಪ್ರಕೃತಿ ಉಚಿತವಾಗಿ ನಮಗೆ ಕೊಡ್ತಾ ಇದೆ, ಮರಗಳು ಅನ್ನೋದನ್ನ ನಮ್ಗೆ ಉಚಿತವಾಗಿ ಕೊಡ್ತಾ ಇದೆ. ಹಾಗಾಗಿ ನಾವು ಕಾಡು ಅಥವಾ ಮರದ ಒಟ್ಟಿಗೆ ನಮಗೆ ಗೊತ್ತಿಲ್ಲದೇನೆ ಒಂದು ಆರ್ಗ್ಯಾನಿಕ್ ರಿಲೇಷನ್ ಅಂತ ಏನ್ ಹೇಳ್ತೀವಿ ನಾವು, ಅದೊಂದು ಸಂಬಂಧ ಇದ್ದೇ ಇದೆ. ಮುಂಚೆ ನಾವು ಗುರುಕುಲ ವ್ಯವಸ್ಥೆ ಹೇಳ್ತಾ ಇದ್ವಿ. ಗುರುಕುಲ ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು, ಮರದ ಕೆಳಗಡೆ ಕೂತ್ಕೊಂಡು ಒಂದು ಔಟ್ಡೋರ್ ಸ್ಕೂಲ್, ನಾಲ್ಕು ಗೋಡೆಗಳಿಂದ ಹೊರಗಡೆ ಒಂದು ಶಿಕ್ಷಣವನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಇತ್ತು. ಅದರಲ್ಲಿ ಏನಾಗ್ತಾ ಇತ್ತು, ಮರಗಳ ಕೆಳಗೆ ಪ್ರಾಕೃತಿಕವಾಗಿ ತನ್ನ ಸುತ್ತಲಿನ ಪರಿಸರದಿಂದ ಮನುಷ್ಯ ಎಲ್ಲದನ್ನ ನೋಡಿ ಕಲ್ತ್ಕೋಬೇಕು, ಅಬ್ಸರ್ವೇಷನ್ ಲರ್ನಿಂಗ್ ಅಂತ ನಾವೇನು ಹೇಳ್ತೀವಿ, ಅಬ್ಸರ್ವ್ ಮಾಡಿ ಕಲ್ತ್ಕೋಬೇಕು ಅಂತಕ್ಕಂಥದ್ದು. ಅದು ಬರ್ತಾ ಬರ್ತಾ ನಮಗೆ ಆ ಅಬ್ಸರ್ವೇಷನ್ ಲರ್ನಿಂಗ್ ಕಡಿಮೆ ಆಗ್ತಾ ನಾವು ನಾಲ್ಕು ಗೋಡೆಗಳ ನಡುವೆ ಒಂದು ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಥವಾ ಪಾಶ್ಚಾತ್ಯ ಒಂದು ಶಿಕ್ಷಣ ವ್ಯವಸ್ಥೆಗೆ ನಾವು ಒಳಪಡ್ತಾ ಆರ್ಥಿಕ ಬದಲಾವಣೆಗಳಿಗೆ ಒಳಪಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ಪ್ರಾಯಶಃ ನಾವೆಲ್ಲೋ ಒಂದ್ ಕಡೆಗೆ ನಿಸರ್ಗದಿಂದ ಕಲಿತಕ್ಕಂತ ಒಂದು ಆ ಕಣ್ಣನ್ನ ಕಳ್ಕೊಳ್ತಾ ಇದೀವಿ ಅಂತ ಅನ್ಸುತ್ತೆ. ಸ್ಕೂಲ್ ಟೀಚಿಂಗ್ ಅಲ್ಲಿ ಆ ಒಂದು ಅಕ್ಯುಮನ್ ಅಥವಾ ಆ ಒಂದು ಮೈಂಡ್ ಅನ್ನ ನಾವು ಮಾಸ್ಕ್ ಮಾಡಿ ಬರೀ ಪಠ್ಯದಲ್ಲಿ ಏನಿದೆ ಪುಸ್ತಕಗಳಲ್ಲಿ ಏನಿದೆ ಅದನ್ನ ಮಾತ್ರ ಕಲಿಬೇಕು ಅಂತ ಫೋರ್ಸ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಪ್ರಾಯಶಃ ಆ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಬಹಳಷ್ಟು ಎಫರ್ಟ್ ಗಳನ್ನ ಮಾಡ್ತಾ ಇದೆ. ಚಿಂದರವನ ದರ್ಶನ ಅಂತಕ್ಕಂಥ ಕಾರ್ಯಕ್ರಮಗಳು ಮಾಡುತ್ತೆ, ಮತ್ತೆ ಮರಳಿ ನಿಸರ್ಗಕ್ಕೆ ಬರಬೇಕು, ನಿಸರ್ಗದಿಂದ ಕಲಿತಕ್ಕಂಥದ್ದು ಬಹಳಷ್ಟು ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಬಹಳಷ್ಟು ಕಾರ್ಯಕ್ರಮ. ಪ್ರಾಯೋಗಿಕವಾಗಿ ಯಾವಾಗ ಮಕ್ಕಳನ್ನ ನಾವು ಪ್ರಕೃತಿಗೆ ಹೊಂದ್ಕೊಳ್ಳೋ ಹಾಗೆ ಮಾಡ್ತೀವಿ, ಅಲ್ಲಿ ಅದನ್ನ ತಿಳ್ಕೊಳ್ಳೋ ಹಾಗೆ ಮಾಡ್ತೀವಿ, ಆಗಷ್ಟೇ ಅದರ ಫಲ ನಮ್ಗೆ ಸಿಗತ್ತೆ ಅಂತ ಹೆಚ್ಚು ಅರ್ಥಪೂರ್ಣ. ಭೂಮಿಯನ್ನ ನಾವು ಬ್ಲೂ ಪ್ಲಾನೆಟ್ ಅಂತ ಏನ್ ಹೇಳ್ತೀವಿ, ನೀಲಿ ಗ್ರಹ ಅಂತ ಹೇಳ್ತೇವೆ, ಅಂದ್ರೆ ನೀರು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ. ಅದೇ ರೀತಿಯಾಗಿ ಒಂದು ಚಿಕನ್ ಪ್ಲಾನೆಟ್ ಅಂತ ಕೂಡ ಹೇಳ್ತಾರೆ, ಅಂದ್ರೆ ಮನುಷ್ಯ ಅಥವಾ ಯಾವುದೇ ಜೀವಿಗಳನ್ನ ತಗೊಂಡ್ರು ಕೂಡ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆಲ್ಮೋಸ್ಟ್ 20 ಬಿಲಿಯನ್ ಅಂದ್ರೆ 2,000 ಕೋಟಿಯಷ್ಟು ಭೂಮಿ ಮೇಲೆ ಚಿಕನ್ ಇದೆ ಅಂತ ಹೇಳ್ತಾರೆ. ಸೊ ಈ ಚಿಕನ್ ನಮಗೆ ಮೂಲತಃ ಬಂದಿದ್ದು ಏನಕ್ಕೆ ಅಂತಂದ್ರೆ ಒಂದು ಮೀಟ್ ಅಂದ್ರೆ ಒಂದು ಫುಡ್ ಅನಿಮಲ್ ಆಗಿ ಬಂದಿತ್ತು, ಫುಡ್ ಬರ್ಡ್ ಆಗಿ ಬಂದಿತ್ತು. ಅದು ಎಲ್ಲಿಂದ ಬಂತು, ಅಗೇನ್ ಕಾಡಿನಿಂದ ಬಂದಿತ್ತು. ಅದನ್ನ ನಾವು ಡೊಮೆಸ್ಟಿಕ್ ವೆರೈಟೀಸ್ ಆಫ್ ವೈಲ್ಡ್ ಆರಿಜಿನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪಿಗ್ ಆಗಿರ್ಬೋದು, ಮಾಂಸಕ್ಕಾಗಿ ಬಳಸಕಂತ ಯಾವುದೇ ಪ್ರಾಣಿಗಳಾಗಿದ್ದು ಅವೆಲ್ಲವೂ ಕೂಡ ಕಾಡಿನ ಬಂದಂತದ್ದೆ. ಅದೇ ರೀತಿಯಾಗಿ ಫುಡ್ ಕ್ರಾಪ್ಸ್, ನಮ್ದು ಆಹಾರ ಬುಟ್ಟಿಯಲ್ಲಿ ನಮಗೆ ಮುಖ್ಯವಾಗಿ ಅಕ್ಕಿ, ರೈಸ್, ವೀಟ್, ಗೋಧಿ, ಬಾರ್ಲಿ ಮತ್ತೆ ನ್ಯೂಟ್ರಿ ಸೀರಿಯಲ್ಸ್, ಸಿರಿಧಾನ್ಯಗಳು, ಇವು ಮುಖ್ಯವಾಗಿ ನಮ್ಮ 70%+ ಆಹಾರ ಧಾನ್ಯಗಳು ಎಲ್ಲವೂ ಕೂಡ ಬಂದಿರತಕ್ಕಂಥದ್ದು ಕಾಡಿನಿಂದ, ಕಾಡಿನ ಮೂಲದಿಂದಲೇ ನಾವು ಪಡ್ಕೊಂಡು ಅದರ ಹೈಬ್ರಿಡ್ ವೆರೈಟಿಗಳನ್ನ ನಾವು ಉತ್ಪಾದನೆ ಮಾಡಿಕೊಂಡು ಅದನ್ನ ನಾವು ಇವತ್ತು ಅಗ್ರಿಕಲ್ಚರ್ ಕಲ್ಟಿವೇಷನ್ ಮಾಡಿಕೊಂಡು ಆಹಾರ ಪೂರೈಕೆಯನ್ನು ಮಾಡ್ಕೊಳ್ತಾ ಇದೀವಿ. ಆ ರೀತಿಯಾಗಿ ನಾವು ಕಾಡು ಅಥವಾ ನಿಸರ್ಗಕ್ಕೆ ಅವಲಂಬಿತರಾಗಿದ್ದೇ ಇದೆ. ಅದರ ಜೊತೆಯಲ್ಲಿ ತಾವು ಕೇಳಿದ ಈ ಸಹಬಾಳ್ವೆಯ ಒಂದು ಕೆಲವು ಉದಾಹರಣೆಗಳನ್ನ ಹೇಳೋದಾದ್ರೆ, ಮತ್ತೆ ಆ ಸಹಬಾಳ್ವೆ ಅಥವಾ ಸಮತೋಲನದಲ್ಲಿ ವ್ಯತ್ಯಾಸ ಆದ್ರೆ ಯಾವ ರೀತಿ ನಮ್ಮ ದುಷ್ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಅಂತ ಒಂದೆರಡು ಉದಾಹರಣೆಗಳನ್ನ ತೆಗೆದುಕೊಂಡು ಹೇಳೋದಾದ್ರೆ, ನಾವು ಚಿಕ್ಕವರಿದ್ದಾಗ 20-25 ವರ್ಷದಿಂದ ಸಾಧಾರಣವಾಗಿ ನಮಗೆ ನವಿಲುಗಳು ಕಾಣಿಸ್ಲಿಕ್ಕೆ ಸಿಗ್ತಿರ್ಲಿಲ್ಲ, ಪೀಕಾಕ್ಗಳು. ಈಗ ಸಾಧಾರಣ ಯಾವುದೇ ಜಮೀನಿಗೆ ಹೋದ್ರೂ ನಿಮಗೆ ಪೀಕಾಕ್, ಪೀ ಫೌಲ್ ಅಂತ ಏನ್ ಹೇಳ್ತೀವಿ, ನವಿಲುಗಳು ಸಾಧಾರಣವಾಗಿ ಕಾಣಲಿಕ್ಕೆ ಸಿಗ್ತವೆ. ಯಾಕೆ ಈ ರೀತಿ ಅದರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ ಅಂತ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಮುಂಚೆ ಎಲ್ಲ ನರಿಗಳು ಮತ್ತೆ ರಣಹದ್ದುಗಳು, ತೋಳಗಳು, ಸಣ್ಣ ಸಣ್ಣ ಮ್ಯಾಮಲ್ಸ್ ಗಳೇನಿತ್ತು ಅಥವಾ ಮುಂಗುಸಿ ಈ ತರದ್ದೆಲ್ಲ ಪ್ರಾಣಿಗಳು ಮತ್ತೆ ಪುನುಗುಬೆಕ್ಕು ಈ ತರದ ಪ್ರಾಣಿಗಳು ಬಹಳ ಸಂಖ್ಯೆಯಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇತ್ತು. ಅವೆಲ್ಲ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಇವುಗಳ ಮೊಟ್ಟೆಗಳನ್ನ ಕದ್ಬಿಟ್ಟು ತಿನ್ನೋದು, ಮರಿಗಳನ್ನ ಬೇಟೆಯಾಡ್ತಕ್ಕಂಥದ್ದು, ಅದೆಲ್ಲದರಿಂದ ಇವುಗಳ ಸಂಖ್ಯೆ ಒಂದು ನಿಯಂತ್ರಣದಲ್ಲಿತ್ತು. ಇವುಗಳ ಸಂಖ್ಯೆಯಲ್ಲಿ ಯಾವಾಗ ನಾವು ಕುರಿ ಕಾಯ್ತಕ್ಕಂಥವ್ರು ತೋಳಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು, ನರಿಗಳನ್ನ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಅವುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು, ಅದರಿಂದಾಗಿ ಪಿಕಕ್ಗಳ ಅಂದ್ರೆ ನವಿಲುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಅದು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಕ್ರಾಪ್ ಡ್ಯಾಮೇಜ್ ಮಾಡುತ್ತೆ, ಬೆಳೆಗಳ ಹಾನಿ ಮಾಡ್ತಾ ಇದೆ. ಸೊ ಆ ರೀತಿ ಒಂದು ಸಮತೋಲನದ ವ್ಯತ್ಯಯ ಆದಾಗ, ಅಂದ್ರೆ ಆಹಾರ ಸರಪಳಿ, ಫುಡ್ ವೆಬ್ ಅಥವಾ ಫುಡ್ ಚೈನ್ ಅಂತ ಏನ್ ಹೇಳ್ತೇವೆ, ಅದರ ಒಂದು ಸಂಕೀರ್ಣ ವ್ಯವಸ್ಥೆಯಲ್ಲಿ ಒಂದು ಸಮತೋಲನ ಅದೇ ಕಾಯ್ದುಕೊಂಡಿರುತ್ತೆ. ಅದು ಯಾವಾಗ ಮಾನವ ಹಸ್ತಕ್ಷೇಪದಿಂದ ಆ ಸಮತೋಲನ ಅದಗೆಡತ್ತೆ ಅದರ ದುಷ್ಪರಿಣಾಮವನ್ನ ನಾವೇ ಅನುಭವಿಸಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳೋದಾದ್ರೆ ರಣಹದ್ದುಗಳ ಸಂತತಿ. 1990 ನಂತರ 95% ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದು ಮುಖ್ಯವಾಗಿ ಒಂದು ಡೈಕ್ಲೋಫಿನಾಕ್ ಅಂತಕ್ಕಂಥ ಒಂದು ನೋವು ನಿವಾರಕ ಔಷಧಿಯನ್ನ ಯಥೇಚ್ಛವಾಗಿ ಪಶು ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಆ ಸತ್ತಂತ ಪ್ರಾಣಿಗಳನ್ನ ಸರಿಯಾಗಿ ವಿಲೇ ಮಾಡದೇ ಇದ್ದಾಗ ಇವುಗಳ ಮೇಲೆ ರಣಹದ್ದುಗಳು ಫೀಡ್ ಮಾಡುತ್ತೆ, ಅದು ಅವುಗಳ ಕಿಡ್ನಿಯನ್ನ ಡ್ಯಾಮೇಜ್ ಮಾಡಿ ಅವುಗಳ ಸಂತತಿ ಕಡಿಮೆ ಆಗ್ತಾ ಬಂತು ಅಂತ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ. ಇದರ ಇಂಡೈರೆಕ್ಟ್ ಪರಿಣಾಮ ಫುಡ್ ವೆಬ್ ಮೇಲೆ, ಫುಡ್ ಚೈನ್ ಮೇಲೆ ಯಾವ ರೀತಿ ಆಗಿದೆ ಅಂತಂದ್ರೆ, ನಮಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ಥಿಕ ಅಭಿವೃದ್ಧಿ ಆದ ಹಾಗೇನೆ ನಮ್ಮಲ್ಲಿ ಡಿಸ್ಪೋಸಬಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ನಮ್ಮ ಕೈಯಲ್ಲಿ ಖರ್ಚು ಮಾಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಅವಾಗ ನಾವು ಹೆಚ್ಚು ಹೆಚ್ಚು ಪ್ರೋಟೀನೇಷಿಯಸ್ ಫುಡ್ಗಳು ಅಂದ್ರೆ ಮಾಂಸ, ಮೊಟ್ಟೆ, ಇತರ ಮೀನು, ಇತರ ದುಬಾರಿ ಫುಡ್ಗಳಿಗೆ ನಾವು ಶಿಫ್ಟ್ ಆಗ್ತೀವಿ. ಆವಾಗ ನಮಗೆ ಈ ಮಾಂಸ ಮತ್ತು ಮಾಂಸ ತ್ಯಾಜ್ಯ ಜಾಸ್ತಿ ಉತ್ಪಾದನೆ ಆಗುತ್ತೆ. ಈ ಮಾಂಸ ಅಥವಾ ಮಾಂಸ ತ್ಯಾಜ್ಯವನ್ನು ಸರಿಯಾಗಿ ವಿಲೇ ಮಾಡದೇ ಇದ್ದಾಗ ಅದು ಏನಾಗುತ್ತೆ, ಸುಲಭವಾಗಿ ಮುಂಚೆ ಎಲ್ಲ ರಣಹದ್ದುಗಳಿದ್ದಾಗ ಅದು ರಣಹದ್ದುಗಳನ್ನ ಕ್ಲೀನ್ ಮಾಡ್ತಾ ಇದ್ವಿ, ಅವೆಲ್ಲ ಲೈಕ್ ಎನ್ವಿರಾನ್ಮೆಂಟಲ್ ಕ್ಲೀನ್ಸರ್ಸ್ ಅಂತ ಹೇಳ್ತೀವಿ ನಾವು, ಸ್ಕ್ಯಾವೆಂಜರ್ಸ್ ಆಗಿ ಕ್ಲೀನ್ ಮಾಡ್ತಾ ಇದ್ವಿ. ಯಾವಾಗ ರಣಹದ್ದುಗಳ ಸಂಖ್ಯೆ ಕಡಿಮೆ ಆಯ್ತು ಆ ಸ್ಥಾನವನ್ನ ನಾಯಿಗಳು ತುಂಬಿಕೊಂಡ್ವು. ನಾಯಿಗಳಿಗೆ ಈಗ ಮಾಂಸ ಮತ್ತು ಮಾಂಸ ತ್ಯಾಜ್ಯ ನ್ಯೂಟ್ರಿಷಿಯಸ್ ಫುಡ್ ಏನು ಯಥೇಚ್ಛವಾಗಿ ಸಿಗ್ತಾ ಇದೆ, ಅದರಿಂದಾಗಿ ಅವುಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿದೆ. ಅದರ ದುಷ್ಪರಿಣಾಮ ಏನಾಗಿದೆ ನಮ್ಮ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಮೇಲೆ, ಅಂದ್ರೆ ಮುಖ್ಯವಾಗಿ ನಾಯಿಗಳಿಂದ ನಮಗೆಲ್ಲ ತಿಳಿದಿರೋ ಹಾಗೆ ಹುಚ್ಚು ನಾಯಿ ರೋಗ ಅಂತ ಹೇಳ್ತೀವಿ, ರೇಬಿಸ್ ಅಂತ. ರೇಬಿಸ್ ಪ್ರಮಾಣದಲ್ಲಿ ಆಲ್ಮೋಸ್ಟ್ 4 ಪಟ್ಟು ಜಾಸ್ತಿ ಆಗಿದೆ. ಈ ರೀತಿಯಾಗಿ ನಾವು ಯಾವ ಒಂದು ರಣಹದ್ದು ಎನ್ವಿರಾನ್ಮೆಂಟ್ ಅನ್ನ ತಾನೇ ಕ್ಲೀನ್ ಮಾಡಿಕೊಂಡು ಮಾಂಸ ಮತ್ತು ಮಾಂಸ ತ್ಯಾಜ್ಯಗಳಿಂದ ಯಾವುದೇ ರೋಗಗಳು ಅರಡದೇ ಇರೋ ತರದಲ್ಲಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇತ್ತು, ಅದನ್ನ ಕಳ್ಕೊಂಡು ನಾವು ಇವಾಗ ದುಬಾರಿ ಬೆಲೆ ತೆರ್ತಾ ಇದೆ. ಇದು ಕೂಡ ಮಾನವ ಹಸ್ತಕ್ಷೇಪದಿಂದನೇ ಆಗಿರ್ತಕ್ಕಂಥ ವ್ಯತ್ಯಾಸ, ಅದರ ಬೆಲೆಯನ್ನು ಕೂಡ ನಾವೇ ತೆರಬೇಕಾಗಿದೆ. ಆತ್ಮೀಯರೇ, ಡಾಕ್ಟರ್ ಕೆ ಎನ್ ಬಸವರಾಜ್ ಅವರ ಮಾತುಗಳು ತಮಗ ಪಸಂದ್ ಬಿದ್ದು ಅಂತ ಹೇಳಿ, ನಾವು ಬರೀ ಪಸಂದ್ ಬೀಳೋದಲ್ಲ, ಈ ಒಂದು ನಿಟ್ಟಿನೊಳಗ ನಾವು ಏನು ಮಾಡಬಹುದು ಅನ್ನುವಂತಹ ಪಾತ್ರದ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ನ ಮಳೆ ನಕ್ಷತ್ರಕ್ಕೆ ಬರೋಣ. ಈ ವಾರ ಏನು ಹುಬ್ಬಿ ಪೂರ್ವ ನಕ್ಷತ್ರ ಇತ್ತು, ಅದರ ನಿರ್ಗಮನ ಆಗ್ತಾ ಇದೆ. 13ನೇ ತಾರೀಕು ಅದು ನಿರ್ಗಮಿಸ್ತಾ ಇದೆ. ಹುಬ್ಬಿ ಮಳೆ ಈ ಸಲ ಮಧ್ಯಮ ಪ್ರಮಾಣದ ಮಳೆಯನ್ನ ತರ್ತದ ಅನ್ನುವಂತಹ ಮಾತಿತ್ತು. ನೈರುತ್ಯ ಮುಂಗಾರು ದುರ್ಬಲ ಆಗ್ತದೆ. 1 ಮತ್ತು 2ನೇ ಚರಣಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆಗಳು, 3 ಮತ್ತು 4ನೇ ಚರಣಗಳಲ್ಲಿ ಬಯಲುಸೀಮೆಯೊಳಗ ಬಿಸಿಲಿನ ವಾತಾವರಣ ಇರಬಹುದು ಅನ್ನುವಂತಹ ಮಾತು ಇತ್ತು. ತಾಪ ಹೆಚ್ಚಾಗ್ತದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ವಾಯು ಭಾರತದೊಳಗೆ ಚಂಡಮಾರುತದ ಸಾಧ್ಯತೆ ಅದಾವ ಅನ್ನುವಂತಹ ಸಂಭವನೀಯತೆ ಕೂಡ ಇತ್ತು. ಬಹುತೇಕ ಹುಬ್ಬ ಮಳೆಯ ಸಂದರ್ಭದೊಳಗೆ ಈ ಘಟನೆಗಳು ನಡೆದಾವ ಅಂತೇಳಿ ನಾವು ಇದರ ಬಗ್ಗೆ ವಿಚಾರ ಕೂಡ ಮಾಡಿವಿ. ಬರ್ತಾ ಬರ್ತಾ ಅಂತಂದ್ರೆ 3 ಮತ್ತು 4ನೇ ಚರಣಗಳು, ಈಗೆಲ್ಲ ಕೊನೆ ಚರಣ ನಡೆದ ಈಗ ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಬಿಸಿಲಿನ ತಾಪ ಹೆಚ್ಚಾಗುವಂತಹ ಒಂದು ಸಂದರ್ಭ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹುಬ್ಬ ಆದ ನಂತರ ಈಗ ಹೊಸ ಮಳೆ 13ನೇ ತಾರೀಕು ಪ್ರವೇಶ ಆಗ್ತಾ ಇದೆ. ನೀವು ಕಲ್ಪನೆ ಮಾಡಿಕೊಳ್ತಾ ಇದ್ದೀರಿ, ಉತ್ತರಿ ಮಳೆ ಪ್ರವೇಶ ಆಗ್ತಾ ಇದೆ 13ನೇ ತಾರೀಕು. ಅದರ ಅವಧಿ 26ನೇ ತಾರೀಕಿನ ತನಕನೂ ಇರ್ತದೆ. ಈ ಸಲ ಉತ್ತರಿ ಮಳೆ ಏನು ತರ್ತದ? ಸುವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಳ್ಳೆ ಮಳೆ ಆಗ್ತದ, ಮುಂಗಾರು ಚುರುಕಾಗ್ತದ, ದೇಶದ ಕೆಲವು ಕಡೆ ಸುರಿಮಳೆ ಆಗುವಂತಹ ಸಂಭವ ಅದ. ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಜಡಿಮಳೆ ಆಗಬಹುದು. ಉತ್ತರ ಒಳನಾಡಿನೊಳಗೆ ಗುಡುಗಿನಿಂದ ಕೂಡಿದಂತಹ ಮಳೆ, ಉತ್ತರ ಭಾರತದ ಕೆಲವು ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವ ಆಗಬಹುದು. 1 ಮತ್ತು 2ನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕ ಕರಾವಳಿಯೊಳಗೆ ನಿರಂತರವಾದಂತಹ ಮಳೆ ಆಗಬಹುದು ಅನ್ನುವಂತಹ ಒಂದು ಸಂಭವನೀಯ ಚಿತ್ರಣವನ್ನ ನಾವು ಉತ್ತರ ಮಳೆಯ ಸಂದರ್ಭದೊಳಗೆ ನೋಡಬಹುದು. ಇನ್ನ ದಿನಾಂಕಗಳ ಬಗ್ಗೆ ನೋಡೋಣ. ದಿನಾಂಕ ಸೆಪ್ಟೆಂಬರ್ 14, 16, 17, 19, 21, 23, 24, 25 ದಿನಾಂಕಗಳು ಇನ್ನೊಮ್ಮೆ ಸೆಪ್ಟೆಂಬರ್ 14, 16, 17, 19, 21, 23, 24, 25 ಈ ದಿನಗಳಂದು ನಾವು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 11 ಬರುವ ಮಂಗಳವಾರ ಸೆಪ್ಟೆಂಬರ್ 17 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಮಗ ಇದರ ಬಗ್ಗೆ ವಿಚಾರ ಹೇಳಿದ್ದೀನಿ, ಯಾವ ರೀತಿ ವಾತಾವರಣ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಗತಿಯನ್ನ ತಮಗ ತಿಳಿಸಿದ್ದೀನಿ. ಹೌದು ಮಿತ್ರರೇ, ಬರುವ ವಾರ ನಮಗ ಬೇಕಾದಂತಹ ವಾತಾವರಣ ಇರಬಹುದಾಗ್ಯದ, ನಮಗ ಮಳೆ ಬೇಡಾಗ್ಯದ, ಹಿಂಗಾಗಿ ಈ ವಾರ ಬಹುತೇಕ ನಾವು ಮಳೆ ಕಾಣಲಿಕ್ಕಿಲ್ಲ ಅನ್ನುವಂಥದ್ದು. ತಜ್ಞರು ಹೇಳ್ತಾ ಇದ್ದಾರೆ ಅತ್ಯಂತ ಹಗುರವಾದಂತಹ ಮಳೆ ವಾರದ ಎಲ್ಲ ದಿನಗಳಲ್ಲಿಯೂ ನಾವು ನೋಡಬಹುದಾಗ್ಯದ. ಇದರ ಜೊತೆಗೆ ಮೋಡಗಳನ್ನ ಕೂಡ ನೋಡಬಹುದು, ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಆಮೇಲೆ ಬಿಸಿಲಿನ ವಾತಾವರಣ, ಹಿಂಗ ಎಲ್ಲಾ ಬಗೆಯ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ಆದ್ರೆ ಮಳೆ ಪ್ರಮಾಣವನ್ನ ನಾವು ವಿಚಾರ ಮಾಡಿದ್ರೆ ಈ ವಾರ ಅತ್ಯಂತ ಕಡಿಮೆ ಮಳೆ ಪ್ರಮಾಣವನ್ನ ನೋಡ್ತಾ ಇದ್ದೀವಿ. ಬಹಳ ಕಡಿಮೆ ಮಳೆ, ಅತ್ಯಂತ ಹಗುರ ಮಳೆ ಅಂತ ಹೇಳಿ ಹೇಳಬಹುದು. ಒಂದೊಂದು ವಾರ ಒಂದೊಂದು ಜಿಲ್ಲೆ ಒಳಗೆ 2 ಮಿಲಿಮೀಟರ್, 3 ಮಿಲಿಮೀಟರ್, 4 ಮಿಲಿಮೀಟರ್ ಈ ತರ ಮಳೆ ಆಗುವಂತಹ ಸಾಧ್ಯತೆಗಳದಾವ. ಆದರೂ ಕೂಡ ಏನು ಸಂಭವನೀಯತೆ ಏನದ, ಸಾಧ್ಯಾಸಾಧ್ಯತೆ ಏನದ, ಅದು ಬಹಳ ಕಡಿಮೆ ಅದ ಅಂತ ಹೇಳಿ ಹೇಳಬಹುದು. ಹಿಂಗಾಗಿ ನಾವು ಮಳೆ ಬರ್ತದ ಅನ್ನುವಂತಹ ಒಂದು ಆತಂಕವನ್ನ ಬಿಟ್ಟುಬಿಡೋಣ. ಒಳ್ಳೆ ವಾತಾವರಣ ಈ ವಾರ ನಿಮಗೆ ಸಿಗಬಹುದು. ಎಲ್ಲಾ ಚಟುವಟಿಕೆಗಳನ್ನ ಮಾಡಿಕೊಂಡು ಹೋಗೋದಕ್ಕೆ, ಕೃಷಿ ಚಟುವಟಿಕೆಗಳು ಏನೇನದಾವ, ಎಲ್ಲೆಲ್ಲಿ ನಿಂತಿದ್ದು ಅಲ್ಲ, ಅಂತಹ ಎಲ್ಲಾ ಚಟುವಟಿಕೆಗಳನ್ನ ತಾವು ಮುಂದುವರೆಸಿಕೊಂಡು ಹೋಗೋದಕ್ಕೆ ಅನುಕೂಲದ. ಮತ್ತೆ ನೀವು ಏನ್ ಮಾಡಬೇಕು, ಎಲ್ಲ ನಿಮ್ಮ ಹೊಲಗಳನ್ನ ನೀರಿನಿಂದ ಮುಕ್ತ ಮಾಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಎಲ್ಲೆಲ್ಲಿ ನೀರು ನಿಂತಾವ, ಬಸಿಗಾಲುವೆಗಳ ಮೂಲಕ ಹೊರಗಾಕುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಆಮೇಲೆ ಎಲ್ಲಿ ಒಡ್ಡು ವಾರಿ ಒಳದಾವ, ಅವುಗಳನ್ನು ಕೂಡ ತಾವು ರಿಪೇರಿ ಮಾಡಿಕೊಳ್ಬೇಕು. ಇಲ್ಲಿ ಒಡ್ಡು ವಾರಿಗಳ ರಿಪೇರಿ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದರ ಜೊತೆಗೆ ಈ ಜೀವಂತ ಬೇಲಿ ಮಾಡೋದೇನದ, ಅದು ಕೂಡ ಬಹಳ ಮುಖ್ಯ. ಇದರ ಬಗ್ಗೆ ತಾವು ಬಹಳ ಜಾಗೃತಿ ವಹಿಸಬೇಕು, ಅದರಿಂದ ತಮಗ ಅನುಕೂಲನೆ ಆಗ್ತದ. ಅದಕ್ಕೆ ಈ ಚಟುವಟಿಕೆಗಳನ್ನ ಅಂತಂದ್ರೆ ನೀರು ಹೊರಗೆ ಹಾಕುವಂತದ್ದು, ತೇವಾಂಶ ಕಡಿಮೆ ಮಾಡಿಕೊಳ್ಳುವಂತದ್ದು ಈಗ ಇರುವಂತಹ ಆದ್ಯತೆ ನಿಮ್ಮ ಮುಂದೆ. ಅದಕ್ಕೆ ಈ ಕೆಲಸದ ಕಡೆ ತಾವು ಲಕ್ಷ್ಯ ಕೊಡಬೇಕು. ಇನ್ನ ಮ್ಯಾಲ ಮುಂದ ಮಳೆ ಆಗೋದಿಲ್ಲಲ್ಲ, ಹಿಂಗಾಗಿ ನಿಮಗೆ ಈ ಚಟುವಟಿಕೆಗಳಿಗೆ ಒಂದು ಬಲ ಬರ್ತದ ಅಂತ ಹೇಳಿ ಹೇಳಬಹುದು. ಒಳ್ಳೆ ಬಿಸಿಲು ಇರುವಂತಹ ಸಾಧ್ಯತೆಗಳು ಕೂಡ ಅದಾವ. ಹಿಂಗಾಗಿ ನೀವು ಮುಂದಿನ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬಹುದು. ಇದು ಸ್ಥೂಲವಾಗಿ ಆಯಿತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯಾಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 11 ಶುಕ್ರವಾರ 13 ತನಕ 3 ದಿನಗಳವರೆಗೆ ಮಳೆಯಾಗುವಂತಹ ಸಾಧ್ಯತೆಗಳು 70%, ಶನಿವಾರ 14 35, ರವಿವಾರ 15 45, ಸೋಮವಾರ 16 65, ಮತ್ತು ಮಂಗಳವಾರ 17 65% ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 11 ಮತ್ತು ಗುರುವಾರ 12 ಈ 2 ದಿವಸ ಮಳೆಯ ಸಾಧ್ಯತೆಗಳು 60%, ಶುಕ್ರವಾರ 13 35, ಶನಿವಾರ 14 25, ರವಿವಾರ 15 45, ಸೋಮವಾರ 16 65, ಮತ್ತು ಮಂಗಳವಾರ 17 70% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆಗೆ ಬಂದ್ರೆ ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 11 ಮಳೆಯ ಸಾಧ್ಯತೆಗಳು 50%, ಗುರುವಾರ 12 60%, ಅಲ್ಲದೆ ಮಂಗಳವಾರ 17 ಕೂಡ 60% ಅನ್ನುವಂತಹ ಸೂಚನೆ ಅದ. ಶುಕ್ರವಾರ 13 40, ಶನಿವಾರ 12 20, ರವಿವಾರ 15 30, ಸೋಮವಾರ 16 55% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ. ಇನ್ನ ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 11 ರವಿವಾರ 15 ಈ 2 ದಿವಸ ಮಳೆಯ ಸಾಧ್ಯತೆಗಳು 55%, ಗುರುವಾರ 12 65, ಶುಕ್ರವಾರ 13 50, ಶನಿವಾರ 14 35, ಸೋಮವಾರ 14 85, ಮತ್ತು ಮಂಗಳವಾರ 17 70%. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 11 ಮಳೆಯ ಸಾಧ್ಯತೆಗಳು 60%, ಗುರುವಾರ 12 70, ಶುಕ್ರವಾರ 13 50, ಶನಿವಾರ 14 25, ರವಿವಾರ 15ನೇ ತಾರೀಕು 45, ಸೋಮವಾರ 16ನೇ ತಾರೀಕು 75 ಮತ್ತು ಮಂಗಳವಾರ 17ನೇ ತಾರೀಕು ಶೇಕಡ 65ರಷ್ಟು ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 11, ಶುಕ್ರವಾರ 13 ಮತ್ತು ಮಂಗಳವಾರ 17 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 60ರಷ್ಟು, ಗುರುವಾರ 12ನೇ ತಾರೀಕು 65, ಶನಿವಾರ 14ನೇ ತಾರೀಕು 35, ರವಿವಾರ 15ನೇ ತಾರೀಕು 45 ಮತ್ತು ಸೋಮವಾರ 16ನೇ ತಾರೀಕು ಶೇಕಡ 70ರಷ್ಟು ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40ರಷ್ಟು, ಗುರುವಾರ 12 ಮತ್ತು ಮಂಗಳವಾರ 17 ಈ ಎರಡು ದಿವಸ 60, ಶುಕ್ರವಾರ 13ನೇ ತಾರೀಕು 25, ಶನಿವಾರ 14ನೇ ತಾರೀಕು 10, ರವಿವಾರ 15ನೇ ತಾರೀಕು 35 ಮತ್ತು ಸೋಮವಾರ 14ನೇ ತಾರೀಕು ಶೇಕಡ 65ರಷ್ಟು. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 11ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50ರಷ್ಟು, ಗುರುವಾರ 12, ರವಿವಾರ 15 ಈ ಎರಡು ದಿವಸ 60, ಶುಕ್ರವಾರ 13ನೇ ತಾರೀಕು 40, ಶನಿವಾರ 14ನೇ ತಾರೀಕು 30, ಸೋಮವಾರ 16ನೇ ತಾರೀಕು 80 ಮತ್ತು ಮಂಗಳವಾರ ಶೇಕಡ 65ರಷ್ಟು ಅನ್ನುವಂತಹ ಸೂಚನೆ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 11, ಶನಿವಾರ 14 ಮತ್ತು ಮಂಗಳವಾರ 17 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 60ರಷ್ಟು, ಗುರುವಾರ 12, ಶುಕ್ರವಾರ 13 ಈ ಎರಡು ದಿವಸ 70, ರವಿವಾರ 15ನೇ ತಾರೀಕು 65, ಸೋಮವಾರ 16ನೇ ತಾರೀಕು ಶೇಕಡ 80ರಷ್ಟು. ನೆರೆಯ ಜೈರಾಬಾದ್ ತಾಲೂಕಿನೊಳಗ ಬುಧವಾರ 11, ಗುರುವಾರ 12 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 60ರಷ್ಟು, ಶುಕ್ರವಾರ 13ನೇ ತಾರೀಕು 45, ಶನಿವಾರ 14ನೇ ತಾರೀಕು 25, ರವಿವಾರ 15ನೇ ತಾರೀಕು 40, ಸೋಮವಾರ 16ನೇ ತಾರೀಕು 65 ಮತ್ತು ಮಂಗಳವಾರ 17ನೇ ತಾರೀಕು ಶೇಕಡ 75ರಷ್ಟು ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಮಳೆ ಪ್ರಮಾಣದ ಬಗ್ಗೆ ತಾವು ಕೇಳಬಹುದು. ಈಗಾಗಲೇ ನಾನು ಮಳೆ ಪ್ರಮಾಣ ಹೇಳಿನಿ, ಬಾಳಿಲ್ಲ, ಪ್ರತಿ ಜಿಲ್ಲೆಯೊಳಗೆ ಹೆಚ್ಚು ಕಡಿಮೆ 2-3 ಮಿಲಿಮೀಟರ್ನಷ್ಟು ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಒಂದು ಮಳೆಯ ಪ್ರಮಾಣ ಮಳೆನೇ ಅಲ್ಲ ಅನ್ನುವಂಥದ್ದು ನಮ್ಮ ಅನಿಸಿಕೆ. ನಿಮಗೆ ಬೇಕಾದಂತಹ ವಾತಾವರಣ ಈ ವಾರ ಸಿಗಬಹುದು. ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಅಂತಹ ಕೆಲಸಗಳನ್ನು ತಾವು ಮಾಡಿಕೊಳ್ಳುವುದಕ್ಕೆ ಈಗ ಅನುಕೂಲ ಮಾಡಿಕೊಳ್ಳಬಹುದು. ಇದರೊಳಗೆ ಬದಲಾವಣೆಗಳು ಆಗಬಹುದು. ನಾವು ಆ ಬದಲಾವಣೆಗಳನ್ನು ತಮಗೆ ತಿಳಿಸ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನೂ ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇನ್ನೂ ಅನೇಕ ಆಪ್ಗಳದಾವ ಕೃಷಿಗೆ ಸಂಬಂಧಪಟ್ಟಂತಹ ಆಪ್ಗಳು, ಅಲ್ಲದೆ ರೇಡಿಯೋಗೆ ಸಂಬಂಧಪಟ್ಟಂತಹ ಆಪ್ಗಳು ಕೂಡ ಅದಾವ. ಸೂಕ್ತವಾದಂತಹ ಆಪ್ಗಳನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ನಿಮಗೆ ನೇರವಾದಂತಹ ಒಂದು ಮಾಹಿತಿ ಸಿಗ್ತದೆ. ನಿಮ್ಮ ಸ್ನೇಹಿತರು ಹೇಳಬಹುದು ಇಲ್ಲಂತಲ್ಲ, ಆದ್ರೆ ನೀವು ಕೇಳೋದು ಬೇರೆ, ನಿಮ್ಮ ಸ್ನೇಹಿತರು ಹೇಳೋದು ಬೇರೆ. ಅದಕ್ಕೆ ನೇರವಾಗಿ ಕೇಳೋದು ನಮಗೆ ಒಳ್ಳೇದು ಅನ್ನುವಂತಹ ಒಂದು ವಿಚಾರ. ಅದಕ್ಕೆ ಈ ಕಡೆ ತಾವು ಗಮನ ಹರಿಸಿ ಇನ್ನೂ ಹೆಚ್ಚಿನ ಸ್ನೇಹಿತರನ್ನ ಈ ಕಾರ್ಯಕ್ರಮ ಕೇಳೋದಕ್ಕೆ ತಾವು ಪ್ರೇರೇಪಣೆ ನೀಡ್ತೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ಕೇಳಿ ಕೃಷಿ ಹಾಡು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು.